ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರು ನಂಬರೇನ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಂಭಾರ ಬೆಳೆಗಳ ಸಾಗುವಳಿ ಕುರಿತ ತಾಂತ್ರಿಕ ಸಲಹೆಗಳು ಹಾಗೂ ಕೇಳುಗರೊಂದಿಗೆ ನಡೆಸಿದ ಸಂವಾದದ ಸಂಯೋಜಿತ ಕಾರ್ಯಕ್ರಮ. ಸ್ನೇಹಿತರೆ, ಹಳೆ ಗೋವಾದ ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಅಧಿಕಾರಿಗಳಿಗೆ ಹಮ್ಮಿಕೊಂಡಿರುವ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ವರದಿಯನ್ನ ನಾನು ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯ ಆವರಣದಿಂದ ತಿಳಿಸಾಡ್ತಿದ್ದೀನಿ. ನಿನ್ನೆ ಈ ಸಂಸ್ಥೆಯ ಆವರಣಕ್ಕೆ ಆಗಮಿಸಿ ಇವತ್ತಿನಿಂದ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಿದ್ದೀನಿ. 10ನೇ ತಾರೀಕಿನವರೆಗೆ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳ ಕೃಷಿ ಕಾರ್ಯಕ್ರಮ ಅಧಿಕಾರಿಗಳ ಕಾರ್ಯಾಗಾರ ಜರುಗ್ತಾ ಇದೆ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಸಹಕಾರದೊಂದಿಗೆ ಪ್ರಸಾರವಾಗುತ್ತಿರುವ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಕುರಿತು ಪರಾಮರ್ಶೆಯು ಈ ಸಂದರ್ಭದಲ್ಲಿ ನಡೀತಾ ಇದೆ. ಕಾರ್ಯಾಗಾರದ ಉದ್ಘಾಟನಾ ಕ್ಷಣಗಳನ್ನ ಈ ಸಂದರ್ಭದಲ್ಲಿ ತಮಗೆ ತಿಳಿಸುವ ಬಯಕೆ ನಮ್ದು. ಪಣಜಿ ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕರಾದ ಸುನೀಲ್ ಭಾಟಿಯಾ ಅವರು ಅತಿಥಿಗಳನ್ನ ಸ್ವಾಗತಿಸಿದರು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಸಮೂಹ ಮಾಧ್ಯಮ ವಿಭಾಗದ ನಿರ್ದೇಶಕರಾದ ಪ್ರಶಾಂತ್ ಅರ್ಮೋರಿಕರ್ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ದೇಶದಲ್ಲಿ ರೈತರ ಸಾಮರ್ಥ್ಯ ವೃದ್ಧಿಗೆ ಆಕಾಶವಾಣಿ, ದೂರದರ್ಶನ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಮುಂತಾದವುಗಳ ಮೂಲಕ ತಾಂತ್ರಿಕ ಜ್ಞಾನ ತಿಳಿಸಲು ನಿರಂತರವಾದ ಪ್ರಯತ್ನಗಳು ನಡೀತದವೆ. ಕೇಂದ್ರ ಸರ್ಕಾರದ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ತಿಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದು ಅವರು ಹೇಳಿದರು. ಹಳೆ ಗೋವಾದಲ್ಲಿ 1976 ಸ್ಥಾಪನೆಯಾದ ಕೃಷಿ ಸಂಶೋಧನಾ ಕೇಂದ್ರವು ಆಗಾಗ್ಗೆ ಹೊಸ ರೂಪವನ್ನ ತಳೆದು ಈಗ ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆ ಎಂದಾಗಿದೆ. 9 ಕರಾವಳಿ ರಾಜ್ಯಗಳ 82 ಜಿಲ್ಲೆಗಳ ರೈತರ ಆಶೋತ್ತರಗಳಿಗೆ ಈ ಸಂಸ್ಥೆ ಸಂಶೋಧನೆ ವಿಸ್ತರಣೆ ಕೆಲಸಗಳನ್ನ ಮಾಡುತ್ತಾ ಸ್ಪಂದಿಸ್ತಾ ಇದೆ. ದೇಶದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಡಿ 113 ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳಿದ್ದಾವೆ, 63 ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, 3 ಕೇಂದ್ರ ಕೃಷಿ ವಿಶ್ವವಿದ್ಯಾಲಯಗಳು ಹಾಗೂ 4 ಸ್ವಾಯತ್ತ ಕೃಷಿ ವಿಶ್ವವಿದ್ಯಾಲಯಗಳು ಸೇರಿದಂತೆ ಒಟ್ಟು 70 ಕೃಷಿ ವಿಶ್ವವಿದ್ಯಾಲಯಗಳು ಇಲ್ಲಿವೆ. ದೇಶದಲ್ಲಿ ಆಹಾರ ಧಾನ್ಯಗಳ, ಎಣ್ಣೆಕಾಳುಗಳ, ದ್ವಿದಳ ಧಾನ್ಯಗಳ, ಹೂವು, ಹಣ್ಣು, ತರಕಾರಿ, ಸಂಬಾರು, ಹಾಲು ಹೀಗೆ ಎಲ್ಲಾ ಕೃಷಿ ಉತ್ಪನ್ನಗಳಲ್ಲಿ ಹೆಚ್ಚಳವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಅವರು ಮಾತನಾಡಿದರು. ದೇಶದಲ್ಲಿರುವ 732 ಕೃಷಿ ವಿಜ್ಞಾನ ಕೇಂದ್ರಗಳು ಸೇರಿದಂತೆ ಆಕಾಶವಾಣಿ, ದೂರದರ್ಶನ ಕೇಂದ್ರಗಳ ಮೂಲಕ ರೈತರಿಗೆ ತಂತ್ರಜ್ಞಾನಗಳನ್ನ ತಿಳಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಆಕಾಶವಾಣಿಯ ಮಹಾ ನಿರ್ದೇಶಕರಾದ ಡಾಕ್ಟರ್ ವಸುಧಾ ಗುಪ್ತಾ ಅವರು ಪ್ರಧಾನ ಭಾಷಣದಲ್ಲಿ ಮಾತನಾಡುತ್ತಾ, ಈಗ ಆಕಾಶವಾಣಿ, ದೂರದರ್ಶನದ ಕಾರ್ಯಕ್ರಮಗಳು ಸಮೂಹ ಮಾಧ್ಯಮಗಳ ಮೂಲಕ ನಾಗರಿಕರಿಗೆ ತಲುಪ್ತಾ ಇದಾವೆ. ಆಯಾಯ ಪ್ರದೇಶಗಳಿಗೆ ಸೂಕ್ತವಾದ ಸಂಗತಿಗಳನ್ನ ತಿಳಿಸಲಾಗ್ತಾ ಇದೆ. ಪ್ರಸಾರವು ಶೀಘ್ರವಾಗಿ ಪರಿಣಾಮಕಾರಿಯಾಗಿ ತಲುಪಲಿ. ಪ್ರಸಾರದಲ್ಲಿ ಅಧಿಕಾರಿಗಳು ಆಸಕ್ತಿಯಿಂದ ತೊಡಗಿಸಿಕೊಂಡಷ್ಟು ಕೇಳುಗರಿಗೆ ಆನಂದ ಆಗುತ್ತದೆ, ಕಾರ್ಯವು ಆತ್ಮತೃಪ್ತಿ ತರುತ್ತದೆ ಎಂದ ಅವರು ಪ್ರಧಾನಮಂತ್ರಿಗಳಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ನಲ್ಲಿ ಕೃಷಿ ಕುರಿತು ಆಗಾಗ್ಗೆ ಉಲ್ಲೇಖ ಮಾಡುತ್ತಿರುವುದನ್ನ ಸ್ಮರಿಸಿದ ಅವರು ಪ್ರಸಾರಕರಿಗೆ ವಿಶಾಲತೆ ನಿರ್ದಿಷ್ಟತೆ ಕುರಿತು ಸೂಚ್ಯವಾಗಿ ವಿಚಾರಗಳನ್ನ ಹಂಚಿಕೊಂಡ್ರು. ಗೋವಾ ರಾಜ್ಯದ ರೈತರನ್ನ ರೈತ ಮಹಿಳೆಯರನ್ನ ಆಕಾಶವಾಣಿಯ ಮಹಾನಿರ್ದೇಶಕರಾದ ಡಾಕ್ಟರ್ ವಸುಧಾ ಗುಪ್ತಾ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಿದರು. ಕಾರ್ಯಾಗಾರದ ಕಲಾಪಗಳು 10ನೇ ತಾರೀಕಿನವರೆಗೆ ಇರಲಿವೆ. ಸ್ನೇಹಿತರೆ, ಇದುವರೆಗೆ ಗೋವಾ ರಾಜ್ಯದ ಹಳೆ ಗೋವಾದ ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಅಧಿಕಾರಿಗಳಿಗೆ ಹಮ್ಮಿಕೊಂಡಿರುವ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ವರದಿಯನ್ನ ನಮ್ಮ ನಿಲಯದಿಂದ ಆಲಿಸಿಕೊಂಡ್ರಿ. ನಿಮಗಾಗಿ ಈ ವಿಚಾರಗಳನ್ನ ತಿಳಿಸಿದ್ದೀನಿ ನಾನು ಡಾಕ್ಟರ್ ವಿಜಯ್ ಅಂಗಡಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಕಾಫಿ ಬೆಳೆಗಾರರೇ, ಈಚೆಗೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಸಂಬಾರು ಬೆಳೆಗಳಿಗೆ ಸಂಬಂಧಿಸಿದಂತೆ ಸ್ಪಂದನ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಬೆಳಗ್ಗೆ 9:05 ರಿಂದ 10:00 ತನಕ ಕಾರ್ಯಕ್ರಮ ಬಿತ್ತರವಾಗಿತ್ತು. ಸಂಜೆ ಕೇಳುಗರಿಗಾಗಿ ಇವತ್ತು ವಿಚಾರಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ವಿಷಯಗಳು ಉತ್ತಮವಾಗಿದ್ದಾವೆ, ಆಲಿಸ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ಉಪಸ್ಥಿತರಿದ್ದಾರೆ, ವಿಚಾರಗಳನ್ನು ತಿಳಿಸಲಿಕ್ಕೆ ಆಗಮಿಸಿದ್ದಾರೆ. ಡಾಕ್ಟರೇ, ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಎಂ ಎಸ್ ಶಿವಕುಮಾರ್ ಅವರು ಬಹಳಷ್ಟು ಸಂಗತಿಗಳನ್ನು ತಿಳ್ಕೊಂಡಿದ್ದಾರೆ ಕಾಳುಮೆಣಸಿಗೆ ಸಂಬಂಧಿಸಿದಂತೆ ಮತ್ತು ಇತರೆ ಸಾಂಬಾರು ಬೆಳೆಗಳು ನಮ್ಮ ಕೊಡಗಿನಲ್ಲಿ ಬೆಳೀಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನು ನೀಡ್ತಿದ್ದಾರೆ. ಎಂ ಎಸ್ ಶಿವಕುಮಾರ್ ಅವರಿಗೆ ಸ್ವಾಗತ, ತಮಗೂ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು ವಿಶೇಷವಾಗಿ ಏಲಕ್ಕಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಕೋರ್ಕೊಂಡಿದ್ದೀವಿ. ಇದಲ್ದರನ್ನೇ ಇತರೆ ಸಂಗತಿಗಳನ್ನು ಇವರು ಹಂಚಿಕೊಳ್ತಾರೆ, ತಿಳಿಸ್ತಾರೆ. ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರೇ, ತಮಗೂ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸಂಬಾರು ಬೆಳೆಗಳನ್ನು ಸಾಗುವಳಿ ಮಾಡುವ ರೈತ ಬಾಂಧವರು, ಕೊಡಗು ಅಲ್ದಲನೆ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಡಾಕ್ಟರ್ ಎಸ್ ಜೆ ಅಂಕೇಗೌಡರು, ಕೊಡಗಿನ ಚಿತ್ರಣ ಸಂಬಾರು ಬೆಳೆಗಳಿಗೆ ಸಂಬಂಧಿಸಿದಂತೆ ಹೇಗಿದೆ ಅನ್ನೋದನ್ನ ಹೇಳಿ. ಕೊಡಗನ್ನು ತಗೊಂಡ್ರೆ ಕಾಫಿ ಬೆಳೆಯುವ ಪ್ರದೇಶ, ಹಿಂದೆ ಏಲಕ್ಕಿ ಬೆಳೆಯುವ ಪ್ರದೇಶ ಆಗಿತ್ತು. ಗರಿಷ್ಠವಾಗಿ ಏಲಕ್ಕಿಯನ್ನು ಬೆಳೀತಾ ಇದ್ರು. ಅದು ಇತ್ತೀಚೆಗೆ ಕಾಫಿ ಬೆಳೆಯುವ ಪ್ರದೇಶ ಆಗಿದೆ. ಕಾಫಿ ಜೊತೆಗೆ ಎಲ್ಲಾ ಸಾಂಬಾರು ಬೆಳೆಗಳನ್ನ ಬೆಳಿಬಹುದು. ಯಾವುದೇ ಒಂದು ಈ ಮರ ಸಾಂಬಾರುಗಳು ಬೆಳೆಗಳನ್ನ ಬೆಳಿಬಹುದು. ಮುಖ್ಯವಾಗಿ ಏಲಕ್ಕಿ. ಏಲಕ್ಕಿಗೆ ಒಂದು ಸ್ವಲ್ಪ ಅದಕ್ಕೆ ಬೇಕಾದ ವಾತಾವರಣ ಬೇಕಾದ್ರಿಂದ ಕಾಫಿ ಒಳಗೆ ಅಷ್ಟು ಚೆನ್ನಾಗಿ ಬರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಹೆಚ್ಚಿನ ನೆರಳು ಬೇಕಾಗುತ್ತೆ. ಸೊ ಅದರಿಂದ ಆ ಪ್ರದೇಶಗಳನ್ನ ಯಾರು ಉಳಿಸ್ಕೊಂಡಿದ್ದಾರೆ ಅಲ್ಲಿ ಏಲಕ್ಕಿಯನ್ನ ಹಾಕೊಂಬಹುದು. ಇತ್ತೀಚೆಗೆ ಬಂದಂತಹ ತಳಿಗಳನ್ನ ನಾವು ಸ್ವಲ್ಪ ಕಡಿಮೆ ನೆರಳಿರೋ ಪ್ರದೇಶದಲ್ಲೂ ಬೆಳಿಬಹುದು. ಈ ಗ್ರೀನ್ ಗೋಲ್ಡ್ ಎಲ್ಲ ನೀರಿದ್ರೆ, ಸೊ ನಿಮಗೆ ತುಂಬಾ ಚೆನ್ನಾಗಿ ಮಾಡೋಕೆ ಆಸಕ್ತಿ ಇದ್ರೆ, ಸೊ ಸ್ವಲ್ಪ ಓಪನ್ ಅಂದ್ರೆ ಬೆಳಕು ನೆರಳು ಕಡಿಮೆ ಇರೋ ಪ್ರದೇಶದಲ್ಲೂ ಸುದಾ ಬೆಳಿಬಹುದು. ಆದ್ರೆ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕು, ಇಲ್ಲ ಅಂದ್ರೆ ಏನು ಬರುವುದಿಲ್ಲ. ಸೊ ಅದರಿಂದ ಏಲಕ್ಕಿಯನ್ನು ಸುದಾ ಬೆಳಿಬಹುದು. ಸೊ ಕಾಫಿ ತೋಟಗಳನ್ನ ತಗೊಂಡಾಗ ನಮ್ಮಲ್ಲಿ ಮರಗಳಿರ್ತವೆ. ಮರಗಳಿಗೆ ಕರಿಮೆಣಸನ್ನ ಹಾಕೋದು ಬಹಳ ಲಾಭದಾಯಕ ಮತ್ತು ಉತ್ತಮ ಸಂಯೋಜನೆ ಜೊತೆ ಬೆಳಿಬಹುದು. ಸೊ ಕರಿಮೆಣಸು ಬಹಳ ಆದಾಯ ಕೊಡುವಂತಹ, ಕಾಫಿಗಿಂತ ಜಾಸ್ತಿ ಆದಾಯ ಕೊಡುವಂತಹ ಒಂದು ಬೆಳೆ. ಅಥವಾ ಇವತ್ತಿನ ದಿನ ರೈತರಿಗೆ ಆರ್ಥಿಕ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ಅದು ಏಲಕ್ಕಿ ಚೆನ್ನಾಗಿ ಬೆಳೆಯೋರು ಏಲಕ್ಕಿನೇ ಕಾಫಿ ಮೆಣಸಿಗಿಂತ ಒಳ್ಳೇದು ಅನ್ನೋದು ಇದೆ. ಸೊ ಚೆನ್ನಾಗಿ ಬೆಳೆಯೋರಿಗೆ, ಕಡಿಮೆ ಬೆಳೆಯೋರಿಗೆ ಅದು ಅಲ್ಲ. ಸೊ ಅದರಿಂದ ಕರಿಮೆಣಸು ಬಹಳ ಮುಖ್ಯವಾದಂತಹ ಬೆಳೆ. ಅದ್ರ ಬಗ್ಗೆ ಕೊಡಗಿನಲ್ಲಿ ಇರುವಂತಹ ಮನಸ್ಥಿತಿಗೆ ನೆಡೋದು ಆ ಮನಸ್ಥಿತಿಗೆ ಬಹಳ ಹೊಂದ್ಕೊಂಡಂತಹ ಬೆಳೆ. ಮರ ಇದ್ರೆ ನೆಡೋದು, ತೋಟ ಇದ್ರೆ ನೆಡೋದು. ನಾನಾ ರೀತಿಯ ಮರಗಳಿಗೆ ಬಹಳ ಚೆನ್ನಾಗಿ ಹಬ್ಬಿಕೊಂಡು ಬೆಳೀತಾ ಇರ್ತದೆ ಅಲ್ವಾ? ಹೌದು. ಸೊ ಅದರಿಂದ ಅದನ್ನ ನೆಡೋದೇ ಮುಖ್ಯ. ಸೊ ಅನ್ನೋದ್ರ ಅದು ಬೆಳ್ಕೊಳ್ಳುತ್ತೆ. ನೆಡೋದು ಬಹಳ ಮುಖ್ಯ. ನೆಡೋದು ಯಾರು ನೆನೆಸ್ತಾರೆ ಅವ್ರ ತೋಟದಲ್ಲಿ ಮೆಣಸಿರೋಲ್ಲ. ಸೊ ಅದರಿಂದ ನೆಡ್ತಾನೆ ಇದ್ರೆ ಒಳ್ಳೇದು. ಎರಡನೇ ಬೆಳೆ ಅಂತ ಹೇಳಿದ್ರೆ ಶುಂಠಿ. ಶುಂಠಿ ಏನಾಯ್ತು, ಕೇರಳದ ರೈತರು ಇಲ್ಲೆಲ್ಲ ಬಂದು ಕೆಲವು ಖಾಲಿ ಇದ್ದಂತಹ ಕಾಫಿ ತೋಟಗಳು ಅಂದ್ರೆ ಬ್ಯಾಂಗ್ಳೂರಲ್ಲೋ ಮೈಸೂರಲ್ಲೋ ಬೇರೆ ಪ್ರದೇಶದಲ್ಲಿ ಇರ್ತಾರೆ, ಅವರು ತೋಟವನ್ನ ಕ್ಲೀನ್ ಮಾಡಬೇಕಿತ್ತು. ಸೊ ಅದಕ್ಕೆ ಅವರು ಆ ಜಾಗವನ್ನ ಕ್ಲೀನ್ ಮಾಡಿ ಶುಂಠಿಯನ್ನ ಬೆಳೆದು ಕಾಫಿ ಹಾಕಿ ಕೊಟ್ಟಿದ್ದಾರೆ. ಆವಾಗ ಶುಂಠಿ ಬಹಳ ಮುಖ್ಯವಾದ ಬೆಳೆ, ಸುಮಾರು ವರ್ಷಗಳು ಕೊಡಗಿನಲ್ಲಿ ಶುಂಠಿ ಬಹಳ ಮುಖ್ಯವಾದ ಬೆಳೆ ಆಗಿತ್ತು. ಅನಂತರ ಗದ್ದೆಗಳಲ್ಲಿ ಬೆಳೀಲಿಕ್ಕೆ ಶುರು ಮಾಡಿದ್ರು, ಅದು ಒಂದು ಮುಖ್ಯ ಬೆಳೆ. ಇವತ್ತನ್ನು ಸುಧಾ ಮೊದಲನೇ ವರ್ಷ ಅಥವಾ ಎರಡನೇ ವರ್ಷದ ಕಾಫಿ ತೋಟಗಳಲ್ಲಿ ಶುಂಠಿಯನ್ನ ಬೆಳೆಯೋರಿದ್ದಾರೆ. ಈಗಲೂ ಯಾವುದು ಭೂಮಿ ಇನ್ನೂ ಖಾಲಿ ಇದೆ, ಅದನ್ನ ಯಾರು ತೋಟ ಮಾಡ್ಕೊಬೇಕು ಅಂತ ಮನಸ್ಸಿದೆ, ಆ ಪ್ರದೇಶಗಳಲ್ಲಿ ಶುಂಠಿಯನ್ನ ಇವತ್ತನ್ನು ಸುಧಾ ನೋಡ್ತಾ ಇದ್ದೀವಿ. ಕೊಡಗು ಹೇಳಿದಂಗೆ ಖಾಲಿ ಇರೋ ಜಮೀನುಗಳಲ್ಲಿ ಶುಂಠಿಯನ್ನ ಬೆಳೀತಾ ಬೆಳೀತಾ ಅಡಿಕೆ ಕಾಫಿ ಈ ತರದ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶವನ್ನ ಮಾಡಿಕೊಂಡು ಆಮೇಲೆ ಅದನ್ನ ಖಾಲಿ ಮಾಡಿ ಮುಂದೆ ಹೋಗಿರೋರು ಇದ್ದಾರೆ. ಅನಂತರ ಇನ್ನೊಂದು ಮುಖ್ಯ ಬೆಳೆಗಳಂತ ಹೇಳಿದ್ರೆ ಮರ ಸಾಂಬಾರುಗಳು. ಇಲ್ಲಿ ಜಾಯಿಕಾಯಿ ಬರುತ್ತೆ, ಬೀಜದ ಗಿಡಗಳಿರ್ತವೆ ಅಥವಾ ಕ್ರಾಫ್ಟೆಡ್ ಗಿಡಗಳಿದಾವೆ. ತಳಿಗಳು ಬೇಕು ಅಂದ್ರೆ ಗ್ರಾಫ್ಟೆಡ್ ಗಿಡಗಳನ್ನೇ ಹಾಕೊಂಡು, ಜಾಯಿಕಾಯಿ ಒಂದು ಉತ್ತಮವಾದ ಸಾಂಬಾರ್ ಬೆಳೆ. ಸೊ ಅದನ್ನ ಬೆಳೀಲಿಕ್ಕೆ ಸಾಧ್ಯತೆಗಳು ಕಾಫಿ ತೋಟಗಳಲ್ಲಿ ತುಂಬಾ ಇದೆ. ಬಾರ್ಡರ್ ಗಳಲ್ಲಿ ಬೆಳಿಬಹುದು, ಖಾಲಿ ಇರುವ ಜಾಗದಲ್ಲಿ ಬೆಳಿಬಹುದು. ಅದು ಒಂದು ಮುಖ್ಯವಾದ ಬೆಳೆ ಆಗುತ್ತೆ ಮುಂದೆ, ಮತ್ತೆ ಅದೇ ಕೆಳಗೆ ಬೀಳುತ್ತೆ, ಅಂತದನ್ನು ಇರೋದಿಲ್ಲ. ಎಲ್ಲ ಕಾರಣಗಳಿಂದ ಅದು ಒಂದು ಮುಖ್ಯವಾದ ಮುಂದಿನ ಬೆಳೆ ಆಗುತ್ತೆ ಅನಿಸ್ತಾ ಇದೆ, ಆಗ್ತಾ ಇದ್ದಾರೆ. ಒಂದು ಡೈವರ್ಸಿಫಿಕೇಶನ್ ಅಲ್ಲಿ ನಮಗೆ ಜಾಯಿಕಾಯಿ ಒಂದು ಮುಖ್ಯ ಬೆಳೆ ಆಗುತ್ತೆ. ಅದ್ರ ಜೊತೆಗೆ ಲವಂಗನೂ ಸುದ ಒಂದು ಮುಖ್ಯವಾದ ಬೆಳೆ. ಒಂದು ಸ್ವಲ್ಪ ಬಿಸಿಲು ಇರುವಂತ ಪ್ರದೇಶಗಳು ಅಂದ್ರೆ ರಬಸ್ಟಾ ತೋಟಗಳಲ್ಲಿ ಲವಂಗವನ್ನ ಬೆಳಿಬಹುದು. ಅಷ್ಟು ಜಾಗವನ್ನೇನು ಆಕ್ರಮಿಸಿಕೊಳ್ಳೋದಾದ್ರು ಗಿಡಗಳನ್ನ ಹಾಕಿ ಬೆಳ್ಕೊಂಡು ಲವಂಗವನ್ನು ಸುದ ಬೆಳಿಬಹುದು. ಅದರಲ್ಲಿ ಒಂದು ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನ ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಆದ್ರಿಂದ ಯಾರು ಅಷ್ಟಾಗಿ ಬೆಳ್ಕೊಂಡಿಲ್ಲ, ಮನೆ ಹತ್ರ ಒಂದು ಎರಡು ಹಾಕೊಂಡಿದ್ದಾರೆ, ಬರ್ತಾ ಇದೆ. ಅಂದ್ರೆ ನಾನು ಹೇಳಿದಂಗೆ ಜಾಯಿಕಾಯಿ ಬೆಳಿಬಹುದು, ಲವಂಗ ಬೆಳಿಬಹುದು, ಮತ್ತೆ ಚಕ್ಕೆ. ಸೊ ನಾನು ಹಾಗೆ ಹೇಳಿದಂಗೆ ಕ್ಲೋ ಒಂದು ನಮ್ಮ ತೋಟಗಳಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇನ್ನು ಮುಂದೆ ಒಂದು ದಿನ ಇದು ಒಂದು ವಾಣಿಜ್ಯ ಬೆಳೆ ಆಗ್ಲಿ. ಕೆಲವೊಬ್ಬರು ರೈತರು ಬೆಳೆದಿರ್ಬೇಕಲ್ವಾ, ಅಂದ್ರೆ ಅಲ್ಲಲ್ಲೇ ಒಂದು ಸ್ವಲ್ಪ ಎರಡು ಗಿಡ ಮೂರು ಗಿಡ ಹಾಕೊಂಡಿದ್ದಾರೆ. ಒಂದು 50-60 ಗಿಡವನ್ನ ಹಾಕಿ ಬೆಳೆಯೋದು ಸೂಕ್ತ. ನಿಮ್ಮಲ್ಲಿನೂ ಇರಬೇಕು ಅಲ್ವಾ? ನಮ್ಮಲ್ಲಿ ಇದೆ. ಒಂದು ನಾವು ಅಪ್ಪಂಗಲ ಅಂದಾಗ ಏನ್ ನೆಟ್ರು ಹೂವು ಬರುತ್ತೆ, ಕಾಯಿ ಬರುತ್ತೆ, ಅಂದ್ರೆ ಆದಾಯ ಬರದೇ ಇರ್ಬೋದು. ಆದ್ರೆ ಅಪ್ಪಂಗಳದಲ್ಲಿ ಯಾರೇ ನೋಡಕ್ ಬಂದ್ರು ಎಲ್ಲ ಬರೋ ಪ್ಲೇಸ್ ಇದು ಅಂದಂಗೆ. ಏಲಕ್ಕಿ ಬರುತ್ತೆ, ಕಾಫಿ ಬರುತ್ತೆ, ಕಾಳ್ಮೆಣಸ್ ಬರುತ್ತೆ, ಜಾಯಿಕಾಯಿ ಬರುತ್ತೆ, ಕ್ಲೌ ಬರುತ್ತೆ, ಆಲ್ ಸ್ಪೈಸ್ ಬರುತ್ತೆ, ವೆನಿಲಾ ಬರುತ್ತೆ. ಅದಕ್ಕೆ ಹೇಳ್ತಾರೆ ನಿಮ್ ಕೈಯೇ ವಿಶೇಷವಾದ ಇರ್ಬೇಕಂತ. ಅಲ್ಲ, ಆ ಜಾಗದ್ದು ವಿಶೇಷತೆ ಇದೆ. ಇಲ್ಲಾಂದ್ರೆ ನಿಮಗೆ ಅಷ್ಟು ಬೇಜಾರಾಗಂದ್ರೆ ಆರ್ಕಿಡ್ಸ್ ಎಲ್ಲ ಬೆಳಿಬಹುದು. ಇಟ್ ವಾಸ್ ಆರ್ಕಿಡ್ ಸೆಂಟರ್ ಹಿಂದೆ, ಮತ್ತೆ ಆಲಕ್ಕಿ ಸೆಂಟರ್. ಬಹುಶಃ ಇದೊಂದು ಮತ್ತೆ ಮಮತೆ ಮತ್ತೆ ಆಸಕ್ತಿ ಭೂಮಿ ಅದನ್ನೇ ಕೇಳಂತೆ ಎಲ್ಲರೂ ನೆಟ್ಟಿದ್ದಾರೆ. ಈಗ ಅಟ್ಲೀಸ್ಟ್ ನಾವು ಬರುತ್ತೆ ಅಂತ ಹೇಳಲಿಕ್ಕೆ ನಾವಿದ್ದೇವೆ ಅಲ್ವಾ. ಯಾರೋ ಹಿಂದೆನೆ ಇದನ್ನೆಲ್ಲ ನೆಟ್ಟಿದ್ದಾರೆ, ಅದು ಹೂವು ಬಂದಿದೆ, ಕಾಯಿ ಬರ್ತಿದೆ. ಯಾರೇ ಬಂದು ನೋಡಿದ್ರು ಸುಧಾ ಓ ಇದನ್ನೆಲ್ಲ ಬೆಳಿಬಹುದು, ಬಟ್ ಆದಾಯ ನೋಡಿದಾಗ ಅಷ್ಟು ಬರ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಕೊಡಗಿನ ಕಾಚಿಪುಳಿ, ಸೊ ಯಥೇಚ್ಛವಾಗಿ ನಾವು ಹಾಕಿದ್ವಿ. ನಾವೆಲ್ಲ ಬಂದ್ಮೇಲೆ 400-500 ಗಿಡ ನೆಟ್ಟಿದ್ದೇವೆ. ಕಾಳುಮೆಣಸಿಗೆ ಸಂಬಂಧಿಸಿದಂತೆ ಹೇಳ್ತಾ ಇದ್ರಿ, ಹಾಗೆ ಸರ್ವ ಸಾಂಬಾರು ಅದರಲ್ಲಿ ನಾನು ಆಗಾಗ ಹೇಳ್ತಾ ಇದ್ದಿದ್ದು ಲವಂಗ. ಲವಂಗದ್ದು ಹೇಳಿದ್ರೆ, ಸೊ ಲವಂಗವನ್ನ ನಾವು ಕೊಡಗಿನಲ್ಲಿ ಬೆಳಿಬಹುದು. ಆದಷ್ಟು ಗಿಡಗಳನ್ನ ನೆಟ್ಟಿ ಬೆಳೆಸ್ಕೊಳ್ಳೋದು ಒಳ್ಳೇದು. ನಮಸ್ಕಾರ, ಯಾರು ತಾವು? ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಬೈಮನ ರಘು. ರಘು ಅವರೇ ಹೇಳಿ. ಸರ್ ನಮಸ್ತೆ. ನಮಸ್ತೆ ರಘು ಅವರೇ, ನಿಮಗೆ ನಮ್ಮ ಪರಿಚಯ ಇದೆ. ಹೌದೌದು ಸರ್. ಈಗ ಈ ತೋಟದ ಎಲ್ಲ ಬಳ್ಳಿ ಕೆಂಪಾಗಿ ಒಣಗುತ್ತಾ ಉಂಟು, ಅದನ್ನು ನಾವು ಕಾಪಾಡೋದು ಹೇಗೆ ಅಂತ ಹೇಳಿ ನನಗೆ ಒಂದು ಮಾಹಿತಿ ಬೇಕು. ಆಯ್ತು, ನೀವು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳಿದಿರಾ. ಇದು ನಾವೆಲ್ಲೆಲ್ಲಿ ಓಡಾಡ್ತೀವಿ ಅಲ್ಲೆಲ್ಲ ಕಾಣ್ತಾ ಇದೆ. ನಮಗೆ 2018 2022 ಬಿದ್ದಂತಹ ಮಳೆ, ಮಳೆ ಹಿಂದಿಲ್ಕಿಂತ ಮೋಸ್ಟ್ಲಿ 30-40% ಮಳೆ ಜಾಸ್ತಿ ಆಗಿದೆ. ಮತ್ತೆ ಮಳೆ ಬೀಳೋ ಪ್ರಮಾಣ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಂಟಿನ್ಯೂಟಿ ಆಗ್ತಾ ಇದೆ. ಹಿಂದೆ ಏನಾಗ್ತಾ ಇತ್ತು, ಜೂನ್ ಅಲ್ಲಿ ಬರೀ 15 ಮಳೆ ಇರ್ತಿತ್ತು, 18 ಇರ್ತಿತ್ತು. ಅಕ್ಕೋ ಚರಮಣೆಯಲ್ಲಿ 30 ಇರ್ತಿತ್ತು. ಜುಲೈನಲ್ಲಿ 30 ಬಂದಿದೆ, ಈಗ ಆಗಸ್ಟ್ ನಲ್ಲೂ 30 ಬಂದ್ಬಿಟ್ಟಿದೆ. ಅಲ್ಲಿಗೆ 90 ಭೂಮಿ ಸ್ಯಾಚುರೇಟೆಡ್ ಕಂಡೀಷನ್ ಇದ್ದುದರಿಂದ ಬೇರುಗಳಿಗೆ ಗಾಳಿ ಸಿಕ್ಕಿಲ್ಲ. ಅತಿಯಾದ ತೇವ, ಅತಿಯಾದ ತೇವ ಆಯ್ತು. ಅದು ತುಂಬಾ ದಿನ ಆಯ್ತು ತೇವ. ಆದ್ರಿಂದ ನಾವು ಗಾಳಿಯನ್ನ ಭೂಮಿಗೆ ಕೊಡಬೇಕು ಅಂತ ಇದ್ರೆ ರಂಧ್ರಗಳನ್ನ ಮಾಡ್ಬೇಕಾಗತ್ತೆ ಭೂಮಿಗೆ. ರಂಧ್ರಗಳನ್ನ ಮಾಡ್ಬೇಕು ಅಂದ್ರೆ ಚರಂಡಿಗಳನ್ನ ಮಾಡ್ಬೇಕು. ಸೊ ಅವಾಗ ಗಾಳಿ ಸಿಗುತ್ತೆ, ಬೇರ್ ಕೊಳತೋಗಲ್ಲ. ತಮ್ಮ ತೋಟದಲ್ಲಿ ಚರಂಡಿಗಳನ್ನ ಮಾಡಿರ್ಬೇಕಲ್ವಾ? ಚರಂಡಿ ಇದೆ ಸರ್. ವಿಪರೀತ ಮಳೆಗೆ ಎಲ್ಲ ಜಲ ಆಗ್ಬಿಟ್ಟು ನೀರು ಕಂಟ್ರೋಲ್ ಮಾಡಕ್ ಆಗಿಲ್ಲ. ಎಷ್ಟು ಆಳ ಇದೆ, ಎಷ್ಟು ಅಗಲ ಇದೆ? ಚರಂಡಿ ಒಂದೆರಡು ಇದೆ, ಒಂದೆರಡು ಅಗಲ ಸಾಕಾಗುತ್ತಾ ಇನ್ನು ಹೆಚ್ಚಿಗೆ ಮಾಡ್ಬೇಕು? ಸಾಕಾಗ್ತಿಲ್ಲ, ಇನ್ನು ಮಾಡಿದ್ರೆ ಮತ್ತೆ ಕೆಲಸ ಕಷ್ಟ ಆಯ್ತದೆ ಕಾಫಿಗೆ ಏಕೆ ಅದು ಇದಂತೇಳಿ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಕ್ರಮೇಣ ಮೆಣಸು ಅಲ್ಲಿಂದ ಖಾಲಿ ಆಗ್ಬಿಡುತ್ತೆ. ಹೌದು, ಇದೇ ತರ ಮಳೆ ಆದ್ರೆ ಇದೇ ತರ ನಿಮ್ಮ ಭೂಮಿಯಲ್ಲಿ ಜಲ ಉಟ್ಬಿಟ್ರೆ ಅಂದ್ರೆ ನಿಮ್ ತೋಟದಿಂದ ಏನ್ ಖಾಲಿ ಆಗಲ್ಲ, ಕೆಲವು ಭಾಗಗಳಲ್ಲಿ ನಿಮ್ಮ ತೋಟದ ಕೆಲವು ಭಾಗಗಳಲ್ಲಿ ಮೆಣಸು ನಿಲ್ಲೋದಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಆಲ್ರೆಡಿ, ಕೆಲವು ಭಾಗಗಳಲ್ಲಿ ನಿಲ್ಲೋದಿಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು ನಿಮ್ಮ ತೋಟಗಳಲ್ಲಿ ನನ್ನ ಪ್ರಕಾರ 3 ಆಳದಂತ ಚರಂಡಿಗಳನ್ನ ಮಾಡಿ ನೀರು ಏನೇ ಬಂದ್ರು 2 ಕೆಳಗೆ ಹೋಗಂಗ್ ಮಾಡಬೇಕು, 2 ಮೇಲೆ ಬರಬಾರ್ದು. ಅಂದ್ರೆ ಆಳದ ಚರಂಡಿಗಳು ಬೇಕು ಅಂತ ಹೇಳ್ತಿದ್ರೆ ಡಾಕ್ಟರ್ ಅಂಕೇಗೌಡರು ರಘುವಣ್ಣ? ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಕ್ವಶನ್ ಕೇಳಿದ ಪ್ರಕಾರ ನಾವು ಯಾವ್ದೋ ಒಂದು ಕೆಮಿಕಲ್ ಹೇಳ್ಬಿಟ್ಟು ಹಳದಿಯನ್ನ ನಾನು ಗ್ರೀನ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಹುದು, ಬಟ್ ಅದಂಗ ಆಗಲ್ಲ. ಈ ಕಡೆ ಒಂದ್ ಕಡೆ ನಾವು ಕೆಮಿಕಲ್ ಗೆ ದುಡ್ಡು ಹಾಕಿ ಅದನ್ನು ಕಳ್ಕೊಳ್ತೇವೆ, ಈ ಕಡೆ ಗಿಡನು ಕಳ್ಕೊಳ್ತೇವೆ, ಈ ಕಡೆ ಇಳುವರಿಯನ್ನು ಕಳ್ಕೊಳ್ತೇವೆ. ಸ್ವಲ್ಪ ಶ್ರಮ ಆದ್ರೂ ಈ ಕೆಲಸನ ನಿಮ್ಮಂತವರೆಲ್ಲ ಮಾಡಿದ್ರೆ ಬಹಳ ಒಳ್ಳೇದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಸಮಸ್ಯೆ ಶಿರ್ಸಿ ಭಾಗದಲ್ಲಿ ಹಿಂದಿಂದನೂ ಇದೆ. ಆದ್ರಿಂದ ಅವ್ರು ಏನ್ ಮಾಡಿರ್ತಾರೆ, ತಮ್ಮ ತೋಟದ ಮಧ್ಯ ಒಂದು ದೊಡ್ಡ ಒಳನೆ ಮಾಡ್ಕೊಂಡಿರ್ತಾರ ಅವರು, ಅದನ್ನ ಬಸಿಗಾಲಿವೆ ಅಂತಾರೆ ಅವರು. ಅನಂತರ ಏನ್ ಮಾಡ್ತಾರೆ, ತೋಟದ ಅಡ್ಡ ಭಾಗಗಳು ಅದಕ್ಕೆ 3-3 ಚರಂಡಿ ಮಾಡಿ ಆ ಮೇನ್ 4-5 ಮಾಡಿರ್ತಾರ ಅವರು. ಬಸಿಗಾಲುವೆ ಅಂತ ಹೇಳಕ್ಕಾಗಲ್ಲ, ಒಂಥರ ಹಳ್ಳ ಇದ್ದಂಗೆ ಇರುತ್ತೆ ಅಂದ್ರೆ. ಹೌದು, ಅಷ್ಟು ಚೆನ್ನಾಗಿ ನೀರು ಬಸಿದ್ಕೊಂಡು ಹೋಗ್ಬೇಕು ತೋಟದಲ್ಲಿ ಬಿದ್ದಿದ್ದು. ಸೊ ಅವಾಗ ಏನಾಯ್ತು, ಆ ಬಸಿಗಾಲುವೆಯಿಂದ ನೀರು ಈ ಹಳ್ಳಕ್ಕೆ ಬಂದು ಬಿದ್ದಂಗಾಯ್ತು. ಸೊ ಇದು ಒಂದನ್ನ ಮಾಡಿದ್ರು. ಅನಂತರ ಏನಾಯ್ತು, 2018 ಮಳೆ ಬಿದ್ದಾಗ ಇರೋ ಬಳ್ಳಿಗಳಿಗೆ 30% ಹಳದಿ ಆಯ್ತು, ಅಷ್ಟೆಲ್ಲ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಅವಾಗ ಇತ್ತೀಚೆಗೆ ಅವರಲ್ಲಿ ಏನಾಗಿದೆ ಅಂದ್ರೆ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಬಂದಿದೆ. ಸೊ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಬುಡಕ್ಕೆ ಅಥವಾ ಅವರ ತೋಟಕ್ಕೆ ಹರಡ್ಬಿಟ್ಟಿದ್ದಾರೆ. ಜುಲೈ ಮಳೆ ತೋಟದಲ್ಲಿ ಬಿದ್ರೆ ಆ 3 ಚರಂಡಿಗೆ ಹೋಗಿ ಈ 4 ಅಗಲ ಇರುವಂತ 4 ಚರಂಡಿಗೆ ಹೋಗುತ್ತದ. ಸೊ ಅದರಿಂದ ನೀರು ಏನಾಯ್ತು, ತಮ್ಮ ತೋಟದಿಂದ ಒಂದು ಅಟ್ಲೀಸ್ಟ್ 2-2.5 ಭೂಮಿಗೆ ನೀರಿಲ್ದಂಗೆ ನೋಡ್ಕೊಳ್ತು, ಬಸ್ದೋಯ್ತು. ಆದ್ರಿಂದ ಆ ಬೇರುಗಳು ಸತ್ತೋಗ್ಲಿಲ್ಲ, ಆ ಬೇರು ಸತ್ತೋಗ್ದೆ ಇರೋದ್ರಿಂದ ಅಲ್ಲಿ ಗಿಡಗಳು ಉಳ್ಕೊಂಡು ಅವರು ಇಳುವರಿಯನ್ನ ಕುಯ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕೊಡಗಿನ ಅಥವಾ ಹಾಸನದ ಅಥವಾ ಚಿಕ್ಕಮಗಳೂರು ರೈತರು ಈಗ ನಮ್ಮ ಸಿರ್ಸಿ ಕಡೆ ಹೋಗಿ ನೋಡ್ಕೊಂಡು ಬಂದು ನಾವು ಮಾಡಬೇಕು ಅನ್ನೋದನ್ನ ಈ ಪ್ಲಾಸ್ಟಿಕ್ ಹೊದಿಕೆ ಕೊಡೋದು. ಪ್ಲಾಸ್ಟಿಕ್ ಹೊದಿಕೆ ಮತ್ತೆ ಚರಂಡಿ, ನಾವು ಬರೀ ಪ್ಲಾಸ್ಟಿಕ್ ಹೊದಿಕೆ ಕೊಟ್ರೆ ಸಮಸ್ಯೆ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಬೇರೆ ಇದೆ. ಯಾಕೆಂದ್ರೆ ನೀರು ಅಲ್ಲೇ ಬೀಳುತ್ತೆ, ತಿರ್ಗಾ ಅಲ್ಲೇ ಜಾಸ್ತಿ ಆಗುತ್ತೆ. ಚರಂಡಿ ಇದ್ರೆ ಮಾತ್ರ ಪ್ಲಾಸ್ಟಿಕ್ ಹೊದಿಕೆ ಕೊಟ್ಟು ಗಿಡವನ್ನ ಉಳಿಸ್ಕೊಬಹುದು. ನಾವೇನಾದ್ರೂ ಪ್ಲಾಸ್ಟಿಕ್ ಹೊದಿಕೆಯನ್ನ ಕೊಟ್ಟು ನೋಡಿದಿರ ಅಥವಾ ಒಂದು ವಿಚಾರವನ್ನ ಆಲೋಚನೆ ಮಾಡಿದಿರ? ಇಲ್ಲ ಸರ್, ಹೇಳಿದ ಮೇಲೆ ನನಗೆ ಮಾಹಿತಿ ಸಿಕ್ಕ. ಕಗ್ಗೋಡ್ಲು ಸುತ್ತಮುತ್ತ ಕೆಲವೊಬ್ರು ಮಾಡಿದ್ದಾರೆ, ನಾವು ನೋಡಿದೀವಿ. ಕಾಳು ಮೆಣಸಿನ ಬಳ್ಳಿಗಳ ಸುತ್ತ ಪ್ಲಾಸ್ಟಿಕ್ ಹೊದಿಕೆಯನ್ನು ಕೊಟ್ಕೊಂಡ್ಬಿಟ್ಟು ಬಳ್ಳಿ ಸುತ್ತ ಅತಿಯಾದ ತೇವ ಆಗುದಿಲ್ಲ, ಅನುಕೂಲ ಆಗುತ್ತೆ. ಈ ರಾಸಾಯನಿಕಗಳನ್ನ ಬಳಕೆ ಮಾಡೋದಕ್ಕಿಂತ ಇದು ಒಳ್ಳೆ ಪರಿಣಾಮ. ನೀವು ಹೇಳಿದ ಐಡಿಯಾ ಒಂದ್ ಲೆಕ್ಕದಲ್ಲಿ ಒಳ್ಳೇದು. ಹೌದೌದು, ಹೌದು. ಅಂದ್ರೆ ಈಗ ಅದು ಫಿಸಿಕಲ್ ಆಗಿ ನಾವು ಡಿಸೀಸ್ ಅನ್ನ ಮ್ಯಾನೇಜ್ ಮಾಡೋ ಪದ್ಧತಿ. ಎರಡನೇ ಪದ್ಧತಿ ಏನಂತ ಹೇಳಿದ್ರೆ ಕೆಮಿಕಲ್ ಆಗಿ ಹೋಗೋದು. ಇವಾಗ ಸಿಸ್ಟಮಿಕ್ ಫಂಗಿಸೈಡ್ಸ್ ಇದಾವೆ, ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಅಂತ ಹಿಂದೆಯಿಂದನೂ ಹೇಳ್ತಾ ಇದಾವೆ. ಸೊ ಅದನ್ನ 1.2-2 g/L ಸೊಲ್ಯೂಷನ್ ಮಾಡಿಕೊಂಡು ಆ ಗಿಡಕ್ಕೆ ಮತ್ತೆ ಬುಡಕ್ಕೆ ಸ್ಪ್ರೇ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಫಂಗಸ್ಸು ಇದ್ರೆ ಅದು ಕಡಿಮೆ ಆಗುತ್ತೆ. ಸೊ ಅನಂತರ ಇರೋ ಬೇರುಗಳಲ್ಲಿ ಹೊಸ ಬೇರ್ ಬರ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂತ ತಿರ್ಗಾ ಅದಕ್ಕೆ ನೀವು ಪೊಟ್ಯಾಸಿಯಂ ಫಾಸ್ಫೇಟ್ ಅನ್ನ ಡ್ರಂಚ್ ಮಾಡಬೇಕು ಅಥವಾ ಸ್ಪ್ರೇ ಮತ್ತೆ ಡ್ರಂಚ್ ಮಾಡಿ ಹೊಸ ಬೇರುಗಳು ಬರ್ಲಿಕ್ಕೆ ನೋಡ್ಬೇಕು. ಹೊಸ ಬೇರ್ ಬಂದ್ರೆ ಆ ಗಿಡ ಹಳದಿಯಿಂದ ಗ್ರೀನ್ ಆಗುತ್ತೆ. ಸರ್ ಒಂದು ಕ್ವಶನ್, ಇದು ಸೆಪ್ಪರಿಗೆ ನಾನು ಕೆಮಿಕಲ್ ಗಿಂತ ಸಾವಯವ ಗೊಬ್ಬರ ಒಳ್ಳೇದು? ಒಳ್ಳೇದು, ಒಳ್ಳೇದು. ಅಂದ್ರೆ ಏನಾಗುತ್ತೆ ಅಂದ್ರೆ 2-3 ಸಾವಯವ ಗೊಬ್ಬರ ತೋಟಕ್ಕೆ ಹಾಕ್ತಿದ್ದಾರೆ, ಅದು ರೋಬಸ್ಟಾದಲ್ಲಿ ನಮ್ಮ ಮೆಣಸಿನ ಇಳುವರಿ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಮತ್ತೆ ಆಮೇಲೆ ಬರುದೇ ಇಲ್ಲ. ಆದ್ರಿಂದ ನೀವು ವರ್ಷ ಅದಕ್ಕೆ ಕಾಂಪೋಸ್ಟ್ ಅನ್ನ ಕೊಟ್ಕೊಂಡು ಬಂದ್ರೆ ಆಕ್ಚುಲಿ ಒಂದ್ 2 ಕೊಡ್ಬೇಕು, 5 kg, 2 kg, 1 kg ಎಲ್ಲ ಸಾಕಾಗುದಿಲ್ಲ. ಒಂದು 2 ಬೇಕಾಗ್ತದೆ. ಹೌದು, ಒಂದು 30 kg ಅಷ್ಟು ಕೊಡಕ್ ಬಂದಾಗ ಸಾಕಾಗುತ್ತೆ. ನೀವು ಕಾಫಿಗೆ ಹೆಂಗಿದ್ರು ಗೊಬ್ಬರ ಕೊಟ್ಟಿರ್ತೀರಾ, ಅದು ಜೊತೆ ಅದು ತಗೊಳುತ್ತೆ. ಸೊ ಇದೊಂದು 30 kg ಆ ಬೇಸ್ ನಲ್ಲಿ ಇದ್ರೆ ಚೆನ್ನಾಗುತ್ತೆ. ಮತ್ತೆ ಇದೆಲ್ಲ ಕೊಟ್ಟಾಗಲು ಚರಂಡಿ ವ್ಯವಸ್ಥೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಕಾಫಿ ತೋಟಗಳಲ್ಲಿ ಚರಂಡಿ ವ್ಯವಸ್ಥೆ ಮಾಡಿದ್ರೆ ನಿಮ್ಮ ಕಾಫಿ ಇಳುವರಿ ಜಾಸ್ತಿ ಆಗುತ್ತೆ, ಕರಿಮೆಣಸು ಬದುಕೊಳ್ಳುತ್ತೆ, ಇಳುವರಿಯನ್ನ ಕೊಡುತ್ತೆ. ಸಾವಯವ ಗೊಬ್ಬರದ ಜೊತೆ ನಮ್ಮಲ್ಲಿ ಟ್ರೈಕೋಡರ್ಮ ಬಯೋ ಕಂಟ್ರೋಲ್ ಏಜೆಂಟ್ ಕೂಡ ಸಿಗುತ್ತೆ. ಅದನ್ನ ನಾವು 100 ಕೆಜಿಗೆ 1 ಕೆಜಿ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಅದರ ಗ್ರೋತ್ ಡೆವಲಪ್ ಆದ್ಮೇಲೆ ಒಂದು 10-15 ದಿವಸ ಬಿಟ್ಟಾದ್ಮೇಲೆ ಅದನ್ನ ನಾವು ಭೂಮಿಗೆ ಹಾಕೋದ್ರಿಂದ ಭೂಮಿಯಿಂದ ಬರ್ತಕ್ಕಂತ ಅಂದ್ರೆ ಸಾಯಿಲ್ ಬೋರ್ನ್ ಡಿಸೀಸ್ ಏನಿರ್ತಾವಲ್ಲ ಅದನ್ನು ಕೂಡ ತಡೆಗಟ್ಟಬಹುದು. ಅದರ ಜೊತೆಗಾಗಿ ನಾವು ಈಗ ರೆಜಿಸ್ಟೆಂಟ್ ವೆರೈಟಿ ಅಂತ ಹೇಳಿದಾವೆ ಸರ್, ಹೇಳಿದಾಗೆ ಈಗಿನ ಕಲ್ಚರಲ್ ಮೆಥಡ್ ಇದೆ, ಕೆಮಿಕಲ್ ಮೆಥಡ್ ಇದೆ, ರೆಜಿಸ್ಟೆಂಟ್ ತಳಿಗಳು ಕೂಡ ಇದೆ. ಆ ತರನಾದಂತ ಬೇರೆ ಬೇರೆ ತಳಿಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮಲ್ಲಿ ISR ತೇವಂ ಅನ್ನೋದಿದೆ, ಅದು ಈ ಒಂದು ಫೈಟೋಪ್ತೆರಾ ರೋಗದ ಒಂದು ರೆಜಿಸ್ಟೆಂಟ್ ವೆರೈಟಿ. ಅದ್ರ ಜೊತೆ ಶಕ್ತಿ ಅಂತ ಇದೆ, ಈ ತರನಾದಂತ ಒಂದು ತಳಿಗಳನ್ನು ನಾವು ಅಳವಡಿಸಿಕೊಳ್ಳೋದು ಮಟ್ಟಿಗೆ ರೋಗವನ್ನ ತಡೆಕೊಳ್ಳುವ ಶಕ್ತಿ ಇದೆ. ಈ ತರನಾದಂತ ಬೇರೆ ಬೇರೆ ಕಲ್ಚರಲ್ ಆಗಿರ್ಬಹುದು, ಕೆಮಿಕಲ್ ಆಗಿರ್ಬಹುದು, ನಾವು ತಳಿಗಳನ್ನ ರೆಜಿಸ್ಟೆಂಟ್ ಇರತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬಹುದು, ಬಯೋ ಕಂಟ್ರೋಲ್ ಅನ್ನು ಇರತಕ್ಕಂಥ ಯೂಸ್ ಮಾಡತಕ್ಕಂಥದ್ದಾಗಿರ್ಬಹುದು, ಈ ತರನಾದಂತ ಬೇರೆ ಬೇರೆ ವಿಧಾನವನ್ನು ಅಳವಡಿಸಿಕೊಂಡಾಗ ಈ ಒಂದು ಕೊಳೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ಒಳ್ಳೆ ಮಾಹಿತಿ. ಅಂದ್ರೆ ಕಷ್ಟ ಕಷ್ಟ ಅಂತ ಅನ್ಕೊಂಡು ಹೋದ್ರೆ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಬಹಳಷ್ಟು ಕಾಫಿ ಬೆಳೆಗಾರರಲ್ದರೇ ಬೇರೆ ಬೆಳೆಗಳನ್ನ ಬೆಳೆಯುವ ರೈತರು ಸಹ ಹೇಳ್ತಾರೆ ಆಳು ಕಾಳುಗಳು ಸಿಗೋದಿಲ್ಲ, ಮನೇಲಿ ಮಾಡೋರಿಲ್ಲ ಅಂತ ಅನ್ಕೊಂಡು. ಆದ್ರೆ ಕೃಷಿಯಲ್ಲಿ ಎಷ್ಟು ಜನ ಇದ್ರೂ ಸಾಕಾಗಲ್ಲ, ಬರೀ ಯಂತ್ರಗಳೇ ಕೆಲ್ಸಕ್ಕೆ ಬರ್ತವೆ ಅನ್ನೋದು ಸುಳ್ಳಾದೀತು ಅಲ್ವಾ? ಹೌದು, ಜನಗಳು ಬೇಕೇ ಬೇಕು. ಹಾಗಾಗಿ ಮನೆಯಲ್ಲಿ 3-4 ಜನ ಕೆಲಸ ಮಾಡೋರು ಇದ್ರೆ ಬಹಳ ಅನುಕೂಲ ಆಗ್ತದೆ. ಹಿಂದೆ ಮುಂದೆ ನೋಡಬಾರದು ಈ ತರದ ಕೆಲಸಗಳನ್ನ ಮಾಡುವಾಗ ಅಲ್ವಾ? ನಮಸ್ಕಾರ, ಯಾರು ತಾವು? ಹೇಳಿ ಹೇಳಿ. ನಾನು ಬಾಲಕೃಷ್ಣಯಿಂದ, ಹಾಲೇರಿಯಿಂದ ಮಾತಾಡ್ತಾ. ಬಾಲಕೃಷ್ಣ ರೈ ಅವರು? ಹೌದು, ಹಾಲೇರಿ ಅವರು. ಹೌದು, ಒಳ್ಳೆ ರೈತರು, ತಾಳೆ ಬೆಳೀತಾರೆ ಡಾಕ್ಟ್ರೆ. ಹಾ ಹೇಳಿ ಸರ್. ಒಂದು ಪ್ರಶ್ನೆ, ನಮ್ಮ ಪಕ್ಕದಲ್ಲೇ ಅವರು ಒಂದು ತೋಟಕ್ಕೆಲ್ಲ ವಿಸಿಟ್ ಮಾಡ್ತಾ ಇದ್ರು, ಅಲ್ಲಿ ಎಷ್ಟೇ ಏನೇ ಔಷಧಿ ಕೊಟ್ಟರು ಈ ಒಳ್ಳೆ ಮನಸ್ಸು ಅಲ್ಲಿ ಅಳದಿ ಬಂದು ಹೋಗಿದೆ. ಅದು ಕಾರಣ ಏನು? ಅದಕ್ಕೆ ನಾವು ಈ ತರ ಅವರು ಕೊಟ್ಟ ಸಲಹೆ ಸೂಚನೆ ಮಾಡಿದ್ರು ಹೋಗ್ತಾ ಇದೆಯಲ್ಲ. ಚರಂಡಿ ಅಥವಾ ಕಾಲುವೆನ ತೋಟಗಳಲ್ಲಿ ಅದೇ ಬಹಳ ಮುಖ್ಯವಾದಲ್ವಾ ಡಾಕ್ಟ್ರೆ? ಇದು ಏನಾಗುತ್ತೆ, ಬರೀ ಏನೋ ಒಂದು ಔಷಧಿ ಹೊಡೆದೆ, ಏನೋ ಒಂದು ಟ್ರೈಕೋಡರ್ಮಾ ಹಾಕಿದೆ, ಏನೋ ಆಗ್ಲಿಲ್ಲ, ಎಲ್ಲ ಹೋಯ್ತು ಅನ್ನೋದಕ್ಕಿಂತ ಪ್ರಥಮವಾಗಿ ಆದ್ಯತೆ ಮೇರೆಗೆ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೇದು. ರಾಜೀವ್ ಗಣಪತಿ ಅವ್ರದ್ದು ತೋಟಕ್ಕೆ ಬರ್ತಾ ಇದ್ರಲ್ಲ? ಹಾ ಹೌದು, ಅದು ಆಕ್ಚುಲಿ ನಾವು ಮೆಡಿಸಿನ್ ಬಗ್ಗೆ ಅಧ್ಯಯನ ಶುರು ಮಾಡಿದ್ದೆ ಆ ತೋಟದಿಂದ. ಓಹೋ. ಆದ್ರೆ ಅವ್ರದ್ದು ಆಸಕ್ತಿ ಜಾಸ್ತಿ ಇದೆ ಅಂದ್ರೆ ಅದನ್ನ ಇಂಪ್ಲಿಮೆಂಟೇಶನ್ ಕಡಿಮೆ ಇದೆ. ನೋಡಿ, ಇಲ್ಲೇ ನ್ಯೂನತೆ ಆಗಿರೋದು ಆಸಕ್ತಿ ಅಥವಾ ಅದ್ರ ಮೇಲೆ ಇರುವಂತಹ ಇದು ತುಂಬಾ ಇದೆ ಅವರಿಗೆ. ಬಟ್ ಆ ತೋಟದಲ್ಲಿ ಅದನ್ನ ಮಾಡೋ ಲೆವೆಲ್, ಮತ್ತೆ ಆ ಏರಿಯಾ ಬಂದು ಮಿಸ್ಟಿ ಏರಿಯಾ, ಮಂಜು ಹೆಚ್ಚು, ತುಂಬಾ ಮಂಜು ಇರುತ್ತೆ, ಮತ್ತೆ ಗ್ರೋತ್ ಸುದಾ ಅಷ್ಟಾಗಿ ಬರ್ಲಿಲ್ಲ. ಅದೇ ನಮ್ದು ಅದೇ ಏರಿಯಾ, ನಮ್ದು ಅದಕ್ಕಿಂತ ಸ್ವಲ್ಪ ಮುಂದೆ. ಹೌದು, ಬಾಲಕೃಷ್ಣ ರೈ ಅವರೇ, ನೀವನ್ನು ಕಾಳು ಮೆಣಸು ಹಾಕೊಂಡಿದ್ದೀರಲ್ವಾ? ಹಾಕೊಂಡಿದೆ, ನಮ್ದು ಅದೇ ತರ ಡಿಸೀಸ್ ಆಗಿ ಹೋಗ್ತಾ ಇದೆ. ಕೇಳಿದ್ವಿ. ಹೌದು, ಕಾಲುವೆ ವಿಚಾರವನ್ನು ಪ್ರಥಮವಾಗಿ ಡಾಕ್ಟರ್ ಅಂಕೇಗೌಡರು ಹೇಳ್ತಾ ಇದ್ರು. ತಾವು ಎಷ್ಟು ಆಳಕ್ಕೆ ಕಾಲುವೆ ತೆಗೆಸಿದಿರಿ ಅಥವಾ ಚರಂಡಿ? ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರು ನೋಡಿ. 1.5 ಅಡಿ ನೀವು ತೆಗೆಸಿದ್ಮೇಲೆ ಅಲ್ಲಿ ಕಸ ಕಡ್ಡಿ ಬೀಳುತ್ತೆ, ಇನ್ನು ಆಳ ಕಡಿಮೆ ಆಗ್ಬಿಡುತ್ತೆ. ಹಾಲೇರಿಯಲ್ಲಿ ನಾವು ಇಲ್ಲಿ ಈ ಕಡೆ ಹಾಲೇರಿ ಒಂದು ತೋಟದಲ್ಲಿ ಮಾಡಿದ್ವಿ. ನೀವು ನೆರಳನ್ನ ಬಂದು ಫೆಬ್ರವರಿ ಮಾರ್ಚ್ ಅಲ್ಲೇ ತೆಗಿಬೇಕು ತೋಟದ ನೆರಳು. ಅದು ಮಾಡಿದಾಗ ಪೆಪ್ಪರ್ ಬಳ್ಳಿಗಳು ಮೇ ಜೂನ್ ನಲ್ಲಿ ಹೂವು ಬಿಟ್ಬಿಡ್ತವೆ, ಅವಾಗ ಬಂದ್ರೆ ಸೆಟ್ ಆಗುತ್ತೆ ಆ ಏರಿಯಾದಲ್ಲಿ. ಅಂದ್ರೆ ಏನು ನಿಮಗೆ ಮಕ್ಕಂದೂರ್ ಜೋನ್ ಅಂತೇವೆ, ಇದಕ್ಕೆ ಶೇಡ್ ರೆಗ್ಯುಲೇಷನ್ ಅನ್ನ ನಾರ್ಮಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡಿ ಅಂತೇವೆ, ಅದು ತಪ್ಪಾಗ್ತಿದೆ. ಅದನ್ನ ಫೆಬ್ರವರಿ ಮಾರ್ಚ್ ಅಲ್ಲೇ ಮಾಡಿದ್ರೆ, ಪ್ರಮೋದ್ ಅಂತ ಮೆಣಸನ್ನ ಬೆಳೀತಾರೆ ಹಾಲೇರಿ ನಿಮ್ಮಿಂದ ಈ ಕಡೆ ಮಕ್ಕಂದೂರ್ ರೋಡ್ ಅಲ್ಲಿ ಇದಾರೆ, ಅವರಲ್ಲಿ ಏನ್ ಮಾಡಿದ್ವಿ ಫೆಬ್ರವರಿಯಲ್ಲೇ ಹೋಗಿ ನೆರಳನ್ನ ತಗ್ಸಿದ್ವಿ. ಮಾರ್ಚ್ 15ಕ್ಕೆ ನೀರ್ ಕೊಟ್ವಿ, ಚೆನ್ನಾಗ್ ಕೊಡ್ಬೇಕು. ಈಗ ರವಿ ಗಣಪತಿ ಅವ್ರದ್ದು ಚೆನ್ನಾಗ್ ಕೊಡ್ಲಿಲ್ಲ ಅನ್ನೋದು ನನ್ನ ಕಂಪ್ಲೇಂಟ್ ಅಷ್ಟೇ. ಬಟ್ ಚೆನ್ನಾಗ್ ಕೊಟ್ಟು ತೋಟ ಕರ್ಕೊಂಡೋಗಿ ತೋರ್ಸಿದೆ ನನಗೆ. ನಮ್ಗೇನಾದ್ರೆ ಬೇರೆ ಬೇರೆ ರೈತರು ಪರಿಚಯ ಇರ್ತಾರೆ, ಚೆನ್ನಾಗ್ ಮಾಡೋರು ಇರ್ತಾರೆ, ಕೆಲವರು ಸ್ವಲ್ಪ ಸ್ವಲ್ಪ ಮಾಡ್ತಾರೆ, ಅದಕ್ಕೆ ರಿಸಲ್ಟ್ಸ್ ಬರಲ್ಲ. ಪ್ರಮೋದಲ್ಲಿ ಏನಾಯ್ತು, 3 ಟನ್ ಕುಯ್ತಿದ್ರು, ಲಾಸ್ಟಿಗೆ 10 ಟನ್ ಕುಯ್ದ್ರು. ನಾವು ಒಂದು ಸಕ್ಸಸ್ ಸ್ಟೋರಿಯನ್ನೆಲ್ಲ ಬರೆದಿದ್ದೇವೆ, ಅದನ್ನ ನಾವು ತಮಿಳ್ನಾಡಿಗೆ ತಗೊಂಡೋಗಿ ತೋರಿಸಿದ್ದೇವೆ ಆ ಟೆಕ್ನಾಲಜಿಯನ್ನ. ಎತ್ತರ ಪ್ರದೇಶದಲ್ಲಿ ನೀವು ಬೇಗ ನೆರಳನ್ನ ತೆಗೆದು ಬೇಗ ನೀರನ್ನ ಕೊಟ್ರೆ ಮೆಣಸನ್ನ ನಾವು ಕುಯ್ಬೋದು ಅನ್ನೋದು ಹಾಲೇರಿಯಲ್ಲಿ ತೋರಿಸಿದ್ದೇವೆ, ಮತ್ತೆ ಹಟ್ಟಿ ಹೊಳೆಯಲ್ಲಿ ಎತ್ತರ ಪ್ರದೇಶದಲ್ಲಿ ತೋರಿಸಿದ್ದೇವೆ. ಅದ್ರ ಜೊತೆಗೆ ಎರಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಎತ್ತರ ಪ್ರದೇಶದಲ್ಲಿ ಫೆಬ್ರವರಿ ಮಾರ್ಚ್ ನಲ್ಲಿ ನೆರಳನ್ನ ಬೆಳೆ ಜೊತೆನೆ ತಗ್ಸಿ ನೀರನ್ನ ಕೊಟ್ಟಾಗ ಬರುತ್ತೆ. ನಿಮ್ಮ ಪ್ರದೇಶದಲ್ಲಿ ಏನ್ ಮಾಡ್ಬೇಕು, ಮೆಣಸಿನ ಗಿಡಗಳಿದ್ರೆ ಫೆಬ್ರವರಿನಲ್ಲೇ ಅಂದ್ರೆ ಈಗ್ಲೇ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಏಪ್ರಿಲ್ ನಲ್ಲಿ ಮರ ಹತ್ತೋರು ಯಾರು ಬರುವುದಿಲ್ಲ ತೋಟಕ್ಕೆ, ಬೇರೆ ಬೇರೆ ತೋಟಕ್ಕೆ ಹೋಗ್ಬಿಡ್ತಾರೆ. ಇದೊಂದು ಒಳ್ಳೆ ಅವಕಾಶ. ಯಾವಾಗ ಜನ ಇರ್ತಾರೆ ಕಾಫಿ ಕುಯ್ತಿದ್ದಾರೆ, ಮರ ಹತ್ತೋರು ಇರ್ತಾರೆ, ಅವ್ರನ್ನ ನೀವು ಯೂಸ್ ಮಾಡಿ ಶೇಡ್ ಅನ್ನ ಓಪನ್ ಮಾಡಿಸ್ಕೊಂಡ್ರೆ ರೊಬಸ್ಟದಲ್ಲಿ ತೊಂದರೆ ಇಲ್ಲ.

ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ ಮತಗಟ್ಟೆಗಳ ಸುಸ್ಥಿತಿ ಸಂಬಂಧ ಸೆಕ್ಟರ್ ಅಧಿಕಾರಿಗ ಮತ್ತೆ ಪೊಲೀಸ್ ಸೆಕ್ಟರ್ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಇಂದು ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ಮಾಹಿತಿ ಪಡ್ಕೊಂಡು ಜಿಲ್ಲೆಯಲ್ಲಿ 542 ಮತಗಟ್ಟೆಗೆ ಇದ್ದು ಮತಗಟ್ಟೆ ಸುಸ್ಥಿತಿಯಲ್ಲಿ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಕ್ಕೂ ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಸೆಕ್ಟರ್ ವ್ಯಾಪ್ತಿಯಲ್ಲಿ ಅತಿ ಕಮ್ಮಿ ಮತದಾನ ಆಗಿರುವ ಮತಗಟ್ಟೆಗಳ ಬಗ್ಗೆ ಜಾಸ್ತಿ ಗಮನ ಹರಿಸಕೂತ ಹೇಳಿದ್ರು. ಚೆಕ್ಪೋಸ್ಟ್ಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ನಿರ್ದೇಶನ ಚಾಚು ತಪ್ಪದೆ ಪಾಲಿಸಕೂತ ಜಿಲ್ಲಾಧಿಕಾರಿಯವರು ನಿರ್ದೇಶನ ಕೊಟ್ಟರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜವು ತಮ್ಮ ತಮ್ಮ ಮತಗಟ್ಟೆ ವ್ಯಾಪ್ತಿಯ ಹಂಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ರಿಟಿಕಲ್ ಮತ್ತೆ ವಲ್ನರೇಬಲ್ ಪ್ರದೇಶದ ಬಗ್ಗೆ ಜಾಸ್ತಿ ಗಮನ ಹರಿಸಕೂತ ಹೇಳಿದವು. ಚುನಾವಣಾಧಿಕಾರಿಗಳಾದ ಯತೀಶ್ ಉಲ್ಲಾಲ್, ಶಬಾನಾ ಎಂ ಶೇಖ್, ತಹಶೀಲ್ದಾರರು, ಸೆಕ್ಟರ್ ಅಧಿಕಾರಿಗಳ ಸೇರಿದಂಗೆ ಮುಖ್ಯ ಪಟ್ಟು ಹಾಜರಿದ್ದು ಮತಗಟ್ಟೆ ಕೇಂದ್ರದ ಸುಸ್ಥಿತಿ ಹಂಗೆ ಇತರೆ ಮೂಲ ಸೌಲಭ್ಯ ಸಂಬಂಧಿಸಿದಂಗೆ ಮಾಹಿತಿ ಕೊಟ್ಟವು. ರಾಜ್ಯ ಚುನಾವಣಾ ಆಯೋಗ 2023 ಜನವರಿ ತಿಂಗಳಿಂದ ಏಪ್ರಿಲ್ಗೆ ಮುಟ್ಟ ಅವಧಿ ಮುಗಿಯಕಿರುವ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ಹಂಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಖಾಲಿ ಇರುವ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ ನಡೆಸಿಕೆ ಚುನಾವಣಾ ವೇಳಾಪಟ್ಟಿನ ಪ್ರಕಟ ಮಾಡಿಟ್ಟು ಫೆಬ್ರವರಿ 14 ನಾಮಪತ್ರ ಸಲ್ಲಿಕೆ ಹಾಕಿರುವ ದಿನ, 15 ನಾಮಪತ್ರ ಪರಿಶೀಲನೆ, 17 ಉಮೇದುವಾರಿಕೆ ಹಿಂತಕಣಿಕೆ ಹಾಕಿರುವ ದಿನ, ಇದೇ 25 ಬೆಳಿಗ್ಗೆ 7 ಸಾಯಂಕಾಲ 5 ಮುಟ್ಟ ಮತದಾನ ನಡೆಸುವ ದಿನ ಆಗಿದ್ದದೆ. ಇದೇ 28 ಬೆಳಿಗ್ಗೆ 8 ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ಕೆಲಸ ನಡೆದಿದೆ. ಪೊನ್ನಂಪೇಟೆ ತಾಲೂಕಿನ ತಿತಿಮತಿಲಿ 4 ಸ್ಥಾನ, ನೆಟ್ಟೂರು ಗ್ರಾಮ ಪಂಚಾಯತ್ಲಿ 1 ಸ್ಥಾನ, ಗೋಣಿಕೊಪ್ಪಲ್ಲಿ 1 ಸ್ಥಾನ, ಮಡಿಕೇರಿ ತಾಲೂಕಿನ ಎಮ್ಮೆಮಾಡಲ್ಲಿ 2 ಸ್ಥಾನ, ಒಟ್ಟಾರೆ 4 ಗ್ರಾಮ ಪಂಚಾಯತಿಗಳ ಒಟ್ಟು 8 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಅಂತ ಚುನಾವಣಾಧಿಕಾರಿಯವರು ತಿಳಿಸಿದರು. ರಾಷ್ಟೀಯ ಲೋಕ ಅದಾಲತ್ ಫೆಬ್ರವರಿ 11 ಹಮ್ಮಿಕೊಂಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ವೀರಪ್ಪ ಅವರ ಮನವಿನಂಗೆ ವಾಹನದ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ ಸಂಚಾರ ನಿಯಮದ ಉಲ್ಲಂಘನೆ ಪ್ರಕರಣಗಳ ದಂಡ ಮೊತ್ತಗಳಿಗಾಗಿ ಕರ್ನಾಟಕ ಸರ್ಕಾರ ಶೇಕಡ 50 ರಿಯಾಯಿತಿ ನೀಡಿ ಆದೇಶಿಸಿತ್ತು. ಸಾರ್ವಜನಿಕರು ಸಂಚಾರ ನಿಯಮ ಪ್ರಕರಣಗಳ ಉಲ್ಲಂಘನೆಗಾಗಿ ದಂಡ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ಪ್ರಕರಣಗಳಲ್ಲಿ ಫೆಬ್ರವರಿ 11 ಇತ್ಯರ್ಥಪಡಿಸಿಕೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುವಂಗೆ ಶೇಕಡ 50 ರಿಯಾಯಿತಿ ಇದ್ದದೇತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದವು ತಿಳಿಸಿದರು. ಜವಳಿ ಅಭಿವೃದ್ಧಿ ಆಯುಕ್ತರು ಹಂಗೆ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವರ ಕೂಡುಕೂಟಲ್ಲಿ ನಾಳೆಯಿಂದ 15 ಮುಟ್ಟ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆದಿದೆ. ಉದ್ಘಾಟನಾ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 3 ಮಡಿಕೇರಿ ಪ್ಯಾಟರ್ನ ಗಾಂಧಿ ಬಾಣಿಯಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ 2022-23 ಸಾಲಿನಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆಯಡಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ಲ್ಲಿ ಅರ್ಜಿ ಕರೆದಳು. ಹಿಂದುಳಿದ ವರ್ಗಗಳ ಪ್ರವರ್ಗ 2A ಬರುವ ಸವಿತಾ ಸಮಾಜ ಮತ್ತೆ ಇತರೆ ಉಪಜಾತಿಗಳಿಗೆ ಸೇರಿದವು ಅರ್ಜಿ ಹಾಕಕ್ಕೆ ಅರ್ಹತೆ ಇರುವು ಮಾರ್ಚ್ 3 ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕಾದರೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಚೇರಿಯಿಂದ ಪಡ್ಕಣಕ್ಕೆ. ಲಯನ್ಸ್ ಕ್ಲಬ್ ಮೂರ್ನಾಡು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗ ಮತ್ತೆ ಮೂರ್ನಾಡು ವಿದ್ಯಾಸಂಸ್ಥೆನ ಎನ್ಸಿಸಿ ಕೆಡೆಟ್ಗಳ ಕೂಡುಕೂಟಲ್ಲಿ ಇ ವೇಸ್ಟ್ ಸಂಗ್ರಹ ಹಂಗೆ ಹೆಲ್ತ್ ಫಸ್ಟ್ ಹಾಸ್ಪಿಟಲ್ ಮೂರ್ನಾಡು ಇಲ್ಲಿ ರಕ್ತದಾನ ಶಿಬಿರ ನಾಳೆ ಬೆಳಿಗ್ಗೆ 10 ನಡೆದಿದೆ. ಶನಿವಾರ ಸಂತೆ 66 kV ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ರಿಪೇರಿ ಕೆಲಸ ಮಾಡಿಕೊಂಡಿರುವುದರಿಂದ ಫೆಬ್ರವರಿ 9 ತೆರೆ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಹಂಡ್ಲಿ, ಕೊಡ್ಲಿಪೇಟೆ, ಶನಿವಾರ ಸಂತೆ, ಗೌಡಳ್ಳಿ, ನಿಡ್ತ, ಅಂಕನಹಳ್ಳಿ ಹಂಗೆ ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆ ಇರುವುದಿಲ್ಲೇ. ಹಂಗೇನೆ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಗದ್ದಿಗೆ ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕೊಂಡಿರುವುದರಿಂದ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಸಂಪಿಗೆ ಕಟ್ಟೆ, ಆಜಾದ್ ನಗರ, ತ್ಯಾಗರಾಜ್ ಕಾಲೋನಿ, ಭಗವತಿ ನಗರ, ಕಾನ್ವೆಂಟ್ ಜಂಕ್ಷನ್ ಸುತ್ತಮುತ್ತಲೇ ಕರೆಂಟ್ ಇರದುಲೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲ್ ನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ನಾಳೆ ಗುರುವಾರ ಚೇರಂಗಾಲ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯಿಂದ ಬಂದೂಕು ನವೀಕರಣ ಕಾರ್ಯಕ್ರಮ ನಡೆಯಲಿದೆ. ಹಾಗೆಯೇ ನಾಳೆ ಮನೆ ಕಂದಾಯವನ್ನು ಕೂಡ ಪಾವತಿಸಿ ಸಹಕರಿಸುವಂತೆ ಭಾಗಮಂಡಲ ಗ್ರಾಮ ಪಂಚಾಯಿತಿಯ ಚೇರಂಗಾಲ ಗ್ರಾಮದ ಸದಸ್ಯರಾದ ಶ್ರೀ ಎಸ್ಎಸ್ ನಾಗೇಶ್ ಅವರು ಕೋರಿದ್ದಾರೆ. ಗಾಳಿಬೀಡು ಗ್ರಾಮದ ಪೂಜಾರಿರ ರತೀಶ್ ಶರಣ್ ಶಶಿಪ್ರಿಯ ದಂಪತಿಯ ಪುತ್ರನ ನಾಮಕರಣ ಸಮಾರಂಭವನ್ನು ಮಡಿಕೇರಿಯ ಕೆಳಗಿನಗೌಡ ಸಮಾಜದಲ್ಲಿ ಇದೇ ದಿನಾಂಕ 12ರ ಭಾನುವಾರದಂದು ನಡೆಸಲು ನಿಶ್ಚಯಿಸಿ ಆಮಂತ್ರಣ ಪತ್ರ ಕಳುಹಿಸಲಾಗಿತ್ತು. ಆದರೆ ಇದೀಗ ನಾಮಕರಣ ಸಮಾರಂಭವನ್ನು 2 ದಿನ ಮುಂಚಿತವಾಗಿ ಅಂದರೆ ಇದೇ ದಿನಾಂಕ 10ರಂದು ಶುಕ್ರವಾರ ನಡೆಸಲು ನಿಶ್ಚಯಿಸಿರುವುದರಿಂದ ಊರವರು, ಕುಟುಂಬದವರು, ಬಂಧು ಮಿತ್ರರು ದಿನ ಬದಲಾವಣೆಯನ್ನು ಗಮನಿಸಿ ದಿನಾಂಕ 10ರಂದು ಆಗಮಿಸಿ ಮಗುವನ್ನು ಆಶೀರ್ವದಿಸಬೇಕಾಗಿ ಪೂಜಾರಿರ ಶ್ರೀಮತಿ ಮತ್ತು ಶ್ರೀ ನಾನಯ್ಯ ಹಾಗೂ ಪೂಜಾರಿರ ರತೀಶ್ ಶಶಿಪ್ರಿಯ ದಂಪತಿ ವಿನಂತಿಸಿಕೊಂಡಿದ್ದಾರೆ. ಅಭಿಲಾಷ್ ಸ್ಟೋರ್ಸ್ನಲ್ಲಿ ನಾನ್ಸ್ಟಿಕ್ ಕುಕ್ವೇರ್, ಸ್ಟೇನ್ಲೆಸ್ ಸ್ಟೀಲ್ ಹಾಟ್ ಕೇಸ್, ಅಮೆರಿಕನ್ ಟೂರಿಸ್ಟ್, ವಿಐಪಿ ಲಗೇಜ್ ಟ್ರಾಲಿಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಅಲ್ಲದೆ ಮಿಕ್ಸಿ, ಕುಕ್ಕರ್, ಗ್ಯಾಸ್ ಸ್ಟೌವ್ಗಳ ಮೇಲೆ ಅತ್ಯಾಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಅಂಡ್ ಕೋಚಿಂಗ್ ಸೆಂಟರ್. ನಮ್ಮಲ್ಲಿ ಡಿಫೆನ್ಸ್, ಪೊಲೀಸ್, ಫಾರೆಸ್ಟ್, ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳಿಗೆ ಊಟ ವಸತಿ ಸೌಲಭ್ಯವಿದೆ. ಸಂಪರ್ಕಿಸಿ ಅಮ್ಮನಿ ಚಂಡ, ಲವನ್ ಅಂಡ್ ಕುಶ, ಹನುಮಂತಪುರ, ಹಾಸನ. ಫೋನ್ 9108150872. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪಿಂಗ್ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಬಾ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಎಲ್ಲಾ ಕೊಡವ ಒಕ್ಕಮ್ಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಗ ಕೊಡವ ಹಾಕಿ ಅಕಾಡೆಮಿರ ಆದ ನೆಲೆ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳು ಅಪ್ಪಚ್ಚ ಟೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ March 18 ಶುರುವಾಪ. ಒಕ್ಕಪೆದ ನೊಂದವಣಿಕ February 16 ಆಕಿರಿ ದಿನ. ಎಲ್ಲಾರು ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡನ. ನೊಂದವಣಿ ಮಾಡುವಕ್ಕ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚ್ಚ ಟೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲ ಅಪ್ಪಚ್ಚ ಟೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡ ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬರ್, ಮೂರ್ನಾಡಲು ಕಂಬಿರಂಡ ಯೋಗೇಶ್, ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿಲು ಅಪ್ಪಚಟ್ಟೋಳಂಡ ರವಿ ಮಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ಲು ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ಲು ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳಿಲು ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ, ಶುಂಠಿಗೋಪತ್ಲು ಅಪ್ಪಚಟ್ಟೋಳಂಡ ಅಜಿತ್ ಅಚ್ಚಯ್ಯ, ವಿರಾಜ್ಪೇಟೆಲು ಅಪ್ಪಚಟ್ಟೋಳಂಡ ಸುರೇಶ್ ಕುಮಾರ್, ಕ್ರಾಸ್ಮಿಟ್ ಅಗ್ರೋ ಸೊಲ್ಯೂಷನ್, ಮಾಳೇಟರ ಶ್ರೀನಿವಾಸ್ ಕೊಡವ ಸಮಾಜ, ಮೂಳೆರ ಉಮೇಶ್ ಉತ್ತಪ್ಪ, ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಕೊಪ್ಪತ್ಲು ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್, ಸಿಡಿ ಮಾದಪ್ಪ, ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ, ಕೊಲ್ಲಂಪೇಟೆಲು ಐನಂಡ ಬೋಪಣ್ಣ, ಕಾವೇರಿ ಎಂಟರ್ಪ್ರೈಸಸ್, ಬುದಿಕೇರಿಲು ಚಂಗುಲಂಡ ಸೂರಜ್, ಶ್ರೀಮಂಗಲತ್ಲು ಕೋಳೆರ ಬಾಬು ಗಣಪತಿ ಸ್ಟೋರ್ಸ್, ಬಿರುನಾನಿಲು ಕರ್ತಮಾಡ ಮೋಹನ್ ನಾಣಯ್ಯ, ಬಾಳೆಲೆಲು ಆದೆಂಗಳ ಪ್ರಕಾಶ್ ಚಂಗಪ್ಪ, ಗುರುಕೃಪಾ ಎಂಟರ್ಪ್ರೈಸಸ್, ಬಿಟಂಗಾಲತ್ಲು ಮೂಕಚಂಡ ನಾಚಪ್ಪ, ಎನ್ಜೆ ಟ್ರೇಡರ್ಸ್ ಕೂಟ್ ಎಥ್ನಿಕ್ ಹಾಲ್ರ ಎದಿಕೆ, ಅಮ್ಮತ್ತಿಲು ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮರಗೋಡು ಸಿದ್ದಾಪುರತ್ಲು ಅಪ್ಪಚಟ್ಟೋಳಂಡ ಹರೀಶ್ ಸೋಮಯ್ಯ ಡೀಪ್ ವುಡ್ಸ್ ಎಸ್ಟೇಟ್, ಕಾಕೋಟು ಪರಂಬುಲು ಮೇವಡ ಚಿನ್ನಪ್ಪ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕಡಗತ್ಲು ಕೋಡಿರ ರಾಬಿನ್ ಸುಬ್ಬಯ್ಯ ಗೋಪ್ಸ್ ಕೋಲ್ಡ್ ಸ್ಟೋರೇಜ್, ಪಾರಾಣೆಲು ಅಪ್ಪನೆ ರವಂಡ ರಾಜೇಶ್, ಕಕ್ಕಬೇಲು ಪರದಂಡ ಅಶೋಕ್ ಚಿಕನ್ ಸೆಂಟರ್, ಚೇರಂಬಾಣೆಲು ಪೊನ್ನಚಟ್ಟಿರ ಮಿತ್ರ. ನಿಧನ ಸುದ್ದಿ. ಕುಶಾಲನಗರದ ಕುವೆಂಪು ಬಡಾವಣೆಯಲ್ಲಿ ವಾಸವಿದ್ದ ಕೋರಂಗಾಲ ಗ್ರಾಮದ ನಿಡುಬೆ ಲಿಂಗಪ್ಪ ಅಪ್ಪಸ್ವಾಮಿ ನಿವೃತ್ತ ಯೋಧ ಅವರು 68 ವರ್ಷದಲ್ಲಿ ನಿಧನರಾಗಿದ್ದಾರೆ. ನಿಡುಬೆ ಲಿಂಗಪ್ಪ ಅಪ್ಪಸ್ವಾಮಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕುಶಾಲನಗರದ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮದನಾಡು ಗ್ರಾಮದ ವಾಟೇರಿ ಬೆಳ್ಳಪ್ಪ ಅವರು ಇಂದು ನಿಧನರಾಗಿದ್ದಾರೆ. 87 ವರ್ಷದ ವಾಟೇರಿ ಬೆಳ್ಳಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮದನಾಡಿನ ಸ್ವಗೃಹದಲ್ಲಿ ನಡೆಯಲಿದೆ. ಹೊದ್ದೂರು, ಪಾಲೆಂಬಾಡು, ಕುಂಬಾರಕೇರಿಯ ದಿವಂಗತ ಲಿಂಗಪ್ಪ ಅವರ ಪತ್ನಿ ಸೀತಮ್ಮ ಅವರು 87ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಸೀತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಪಾಲೆಂಬಾಡು ಕುಂಬಾರಕೇರಿಯ ಸ್ವಗೃಹದಲ್ಲಿ. ಕಾಲೂರು ಗ್ರಾಮದ ನೆಚ್ಚಿಮೂಲೆ ಮನೆ ದಿವಂಗತ ಲಿಂಗಪ್ಪ ಅವರ ಪತ್ನಿ ಯಮುನಾ ಅವರು 74 ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಯಮುನಾ ಅವರ ತವರು ಕಾಳಮನೆ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನೆಚ್ಚಿಂದೂಲೆ ಮನೆ ಕಾಲೂರು ಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುಗೊಂಡ ಹರ್ಷಿತ್ ಪೊನ್ನಪ್ಪ. ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕೊಡಗು ಜಿಲ್ಲೆ ರಾಧನೆಯಲ್ಲಿ ಇದೇ ತಿಂಗಳ 13-15 ಜಿಲ್ಲಾ ಮಟ್ಟತ್ರ ಪಡಿಪು ನಮ್ಮೆ ಮೂರ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಸ್ಕೂಲ್ ನಡಪ ಈ ಕಾರ್ಯಕ್ರಮಕ್ಕೆ ಪೋಷಕಂಗ ಅಳುತುಲ ಆಸಕ್ತಿ ಉಳ್ಳಂಗ ಕೂಡಿಯಾಡಲೊಂದು ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಪಿಂಜ ಉಪನಿರ್ದೇಶಕನಾನ ರಂಗದಮ್ಮಯ್ಯಂಗ ಅರಚಿಡಿತು. ಜವಳಿ ಅಭಿವೃದ್ಧಿ ಆಯುಕ್ತಂಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೈಮಗ್ಗ ಪಿಂಜ ಜವಳಿ ಇಲಾಖೆ ಇಂಗಡ ಕೂಡುಕೂಟತ್ತು ನಾಳೆಂಜ 15 ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನತರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ ನಡಪ. ನಾಳೆ ಮಜಾನ 3 ನಗರತ್ರ ಗಾಂಧಿ ಪರಂಬುಲಿ ಉದ್ಘಾಟನಾ ಕಾರ್ಯಕ್ರಮ ನಡಪ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್, ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಶಾಸಕ ಕೆಜಿ ಬೋಪಯ್ಯ, ಸಂಸದ ಪ್ರತಾಪ್ ಸಿಂಹ ಕೂಡ ನನಗೆ ಸುಮಾರು ಘನಪಟ್ಟವು ಕೂಡಿಯಾಡುವ. ಮಡಿಕೇರಿ